52ನೇ ಪದ್ಯದಲ್ಲಿ ನಿತ್ಯ ಸಂಸಾರಿಗಳ ಲಕ್ಷಣವನ್ನು ತಿಳಿಸ್ತಾರೆ. ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು, ಬ್ರಹ್ಮಾದಿ ದಿವಿಜರು ಭೃತ್ಯರು ಎಂಬರು ರಾಜನ ಉಪಾಧಿಯಲ್ಲಿ ಹರಿ ಎಂಬ. ಕೃತಿವಾಸನು ಬ್ರಹ್ಮ ಶ್ರೀ ವಿಷ್ಣುತ್ರೇಯರು ಸಮ ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳುವರು ಅವತಾರಗಳಿಗೆ ಸದಾ. ನಿತ್ಯ ಸಂಸಾರಿಗಳು ಅಂದರೆ ಮಿಶ್ರಕರ್ಮವನ್ನು ಮಾಡ್ತಕ್ಕಂಥವ್ರು ಅಥವಾ ರಾಜಸರು ಅಂತ. ಈ ನಿತ್ಯ ಸಂಸಾರಿಗಳಿಗೆ ಗುಣ ಮತ್ತು ದೋಷಗಳೆರಡೂ ಕೂಡ ಸ್ವರೂಪಭೂತವಾಗಿ ಇರುತ್ತೆ. ಯಾಕೆ ಅಂದರೆ ಬ್ರಹ್ಮಾದಿಗಳು ಜೀವರು ಎಲ್ಲರೂ ಕೂಡ ಭಗವಂತನ ಭೃತ್ಯರು. ಭಗವಂತ ರಾಜನಂತೆ ಒಬ್ಬ ಸ್ವಾಮಿ ಅಂತ ಇಷ್ಟ ಹೇಳ್ತಾರೆ, ಅವನೇ ಸರ್ವೋತ್ತಮ ಅಂತ ಹೇಳೋದಿಲ್ಲ, ರಾಜನಂತೆ ಒಬ್ಬ ಸ್ವಾಮಿ ಅಂತಷ್ಟೆ. ಇದು ಗುಣ. ಭಗವಂತ ಲಕ್ಷ್ಮೀ ಮತ್ತು ವಾಯುದೇವರಿಗೆ ಅಂತರಾತ್ಮ ಎನ್ನೋದನ್ನು ಇವರು ಒಪ್ಪೋದಿಲ್ಲ. ಇದು ದೋಷ. ಕೃತಿವಾಸ ಅಂದರೆ ರುದ್ರದೇವರು, ಬ್ರಹ್ಮ ಮತ್ತು ಶ್ರೀ ವಿಷ್ಣು ಅಂದರೆ ಪರಮಾತ್ಮ, ಹೀಗೆ ತ್ರಿಮೂರ್ತಿಗಳಲ್ಲಿ ಭಕ್ತಿ ಮಾಡ್ತಾರೆ, ಇದು ಗುಣ. ಆದರೆ ಮೂವರು ಸಮಾನ ಅಂತ ಚಿಂತನೆ ಮಾಡ್ತಾರೆ. ಯಾಕೆ ಅಂದರೆ ವಿಷ್ಣು ಬ್ರಹ್ಮ ರುದ್ರರಿಗೆ ಅಂತರಾತ್ಮಕನಲ್ಲ ಅಂತ ಅವರ ವಿಚಾರ. ಆದ್ದರಿಂದ ಇದು ದೋಷ. ಅವತಾರಗಳಂತ ರಾಮಕೃಷ್ಣಾದಿಗಳನ್ನು ಪೂಜೆ ಮಾಡ್ತಾರೆ, ಆದರೆ ಅವತಾರಗಳಿಗೂ ಮನುಷ್ಯರಂತೆ ಸುಖ ದುಃಖ ಜನನ ಮರಣ ಎಲ್ಲವೂ ಇದೆ ಅಂತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾರೆ. ಇದು ದೋಷ. ಹೀಗೆ ಗುಣಗಳೊಂದಿಗೆ ದೋಷಗಳು ಇವರಲ್ಲಿ ಸ್ವರೂಪಭೂತವಾಗಿ ಇರ್ತದೆ. ಯಾಕೆ ಅಂದರೆ ಸದಾ ಹೀಗೆ ಹೇಳ್ತಾರೋರು ಮುಕ್ತಿಯೋಗ್ಯರು ಕೇವಲ ಕದಾಚಿತ್ ಅಜ್ಞಾನದಿಂದ ಹೇಳೋದುಂಟು ಅಂತ ಅವರ ವಾದ. ಆದ್ದರಿಂದ ಮಧ್ಯಮರಾಗಿರ್ತಕ್ಕಂಥ ರಾಜಸರೇ ನಿತ್ಯ ಸಂಸಾರಿಗಳು. ಇವರು ಮಿಶ್ರ ಜೀವರು, ಸ್ವರೂಪತಃ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥ ಧರ್ಮವನ್ನು ಹೊಂದಿರೋರು. ಗುಣ ದೋಷಾತ್ಮಕರು, ಗುಣವೂ ಇದೆ ದೋಷಗಳು ಇದೆ ಮೇಲೆ ತಿಳಿಸ್ದಂಗೆ. ಇವರು ಛಿದ್ರ ಭಕ್ತಿ ಮಿಶ್ರ ಜ್ಞಾನ. ಮುಕ್ತಿಯೋಗ್ಯರದು ಅಚ್ಛಿನ್ನ ಭಕ್ತರವರು, ಅವರದು ನಿಶ್ಚಯ ಜ್ಞಾನ. ಇವರದ್ದು ಅಂದರೆ ನಿತ್ಯ ಸಂಸಾರಿಗಳದ್ದು ಛಿದ್ರ ಭಕ್ತಿ ಮಿಶ್ರ ಜ್ಞಾನ ಈ ವರ್ಗದ ಜೀವರ ಲಕ್ಷಣ. ಆಪತ್ತಿನಲ್ಲಿ ಭಗವಂತನ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಇದ್ದಾಗ ಕರ್ತೃಭಾವ ನಾನೇ ಎಲ್ಲ ಮಾಡಿದ್ದು ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಪೂರ್ಣವಾಗಿ ವಿಸ್ಮರಣೆ ಹೊಂದುತ್ತಾರೆ. ಇದು ನಿತ್ಯ ಸಂಸಾರಿಗಳ ಮುಖ್ಯ ಲಕ್ಷಣ. ಅವರ ದೃಷ್ಟಿಯಲ್ಲಿ ಭಗವಂತ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಚಕ್ರವರ್ತಿಯಂತೆ, ರಾಜನಿಗೆ ಮೇಲೆ ಚಕ್ರವರ್ತಿ ಇರುವಂತೆ ಪರಮಾತ್ಮನಿಗೂ ಪ್ರೇರಕರು ಇರಬಹುದು. ಪರಮಾತ್ಮ ಸರ್ವಾಧಿಕ್ಯ ಎಲ್ಲರಿಗಿಂತ ಸರ್ವೋತ್ತಮ ಅನ್ನೋದನ್ನು ಸಂಶಯದಿಂದ ತಿಳ್ಕೊತಾರಷ್ಟೇ, ಪೂರ್ಣವಾಗಿ ಅದನ್ನು ಒಪ್ಪೋದಿಲ್ಲ. ಬ್ರಹ್ಮಾದಿ ದೇವತೆಗಳು ರಾಜನಿಗೆ ಕಿಂಕರರು ಅನ್ನೋ ರೀತಿಯಲ್ಲಿ, ಪರಮಾತ್ಮನ ಭೃತ್ಯರು ಅಂದರೆ ಯಾವುದನ್ನು ಪೂರ್ಣವಾಗಿ ಒಪ್ಪೋದಿಲ್ಲ. ಇನ್ನು ಕೃತಿವಾಸ ರುದ್ರದೇವರು, ರುದ್ರದೇವರು ಬ್ರಹ್ಮದೇವರು ಆಮೇಲೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ, ಮೂವರು ಸಮಾನ ಅಂತ ಚಿಂತನೆ. ಒಬ್ಬೊಬ್ಬರಲ್ಲಿ ಭೇದ ಇದೆ ಅನ್ನೋದನ್ನು ಒಪ್ಪೋದಿಲ್ಲ. ಸಾಮಾನ್ಯ ಮನುಷ್ಯರಂತೆ ಭಗವಂತನ ಅವತಾರಗಳಲ್ಲಿ ಸುಖ ದುಃಖ ಜನನ ಮರಣ ಆಮೇಲೆ ಪ್ರಬಲರಾಗಿರ್ತಕ್ಕಂಥವರಿಂದ ಭಯ ಎಲ್ಲ ಸಾಧಾರಣ ಧರ್ಮಗಳು ಕೂಡ ನಿರಂತರದಲ್ಲೂ ಯಾವಾಗಲೂ ಇರುತ್ತೆ ಅಂತಾರೆ. ಅವತಾರಗಳಿಗೆ ಭೇದವನ್ನು ಹೇಳ್ತಾರೆ. ಶ್ರೀರಾಮ ಶ್ರೀಕೃಷ್ಣ ಎಲ್ಲ ಅವತಾರಗಳಲ್ಲಿ ನಮ್ಮಂತೆ ಭಗವಂತನು ಸಹ ದುಃಖಪಟ್ಟಿದ್ದಾನೆ. ರಾಮ ಸೀತೆಯನ್ನು ಕಳ್ಕೊಂಡು ಅತ್ತ ದುಃಖ ಮಾಡ್ದ, ಅದಾದಮೇಲೆ ವನವಾಸ ಅನುಭವಿಸ್ದ, ಅಂದರೆ ಅವನಿಗೂ ಕಷ್ಟಗಳಿದೆ ದುಃಖ ಇದೆ. ಶುಕ್ಲಶೋಣಿತ ಸಂಬಂಧದಿಂದ ಭಗವಂತನಿಗೆ ಅವತಾರಗಳಲ್ಲಿ ಜನನ ಅನ್ನೋದಿದೆ ನಮ್ಮಂತೆ, ಆದ್ದರಿಂದ ಅವನು ಸಾಮಾನ್ಯನಂತೆ, ಅವನಿಗೂ ಮೃತಿ ಅಂದರೆ ಮರಣ ಅನ್ನೋದಿದೆ. ಹೀಗೆ ಗುಣ ದೋಷಗಳಿಂದ ಮಿಶ್ರವಾಗಿ ಉಪಾಸನೆ ಮಾಡ್ತಕ್ಕಂಥವರೇ ನಿತ್ಯ ಸಂಸಾರಿಗಳು. ಆ ಮಿಶ್ರ ಜ್ಞಾನ ಛಿದ್ರ ಭಕ್ತಿಯಿಂದನೇ ಅವರು ಜನನ ಮರಣ ರೂಪವಾದ ಸಂಸಾರಕ್ಕೆ ಮತ್ತೆ ಮತ್ತೆ ಬಂದು ಬೀಳ್ತಾರೆ. ಇದರಿಂದೇ ಅವರಿಗೆ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥ ನಿತ್ಯ ಸಂಸಾರ ಅನ್ನೋ ಗತಿ ಪ್ರಾಪ್ತಿಯಾಗ್ತಾ ಇದೆ. ಸಾಂಥಾನಿಕ ಲೋಕಗಳಲ್ಲಿ ಲಿಂಗಭಂಗ ಅನಂತರ ಸುಖ ದುಃಖ ಮಿಶ್ರರೂಪವಾಗಿರ್ತಕ್ಕಂಥ ಫಲವನ್ನು ಭೋಗ ಮಾಡ್ತಾರೆ. ಈ ರಾಜಸರಿಗೆ ವಾಯುದೇವರ ಹೂಂಕಾರದಿಂದ ಲಿಂಗದೇಹ ಅನ್ನೋದು ಭಂಗ ಆಗತ್ತೆ. ಹೀಗೆ ನಿತ್ಯ ಸಂಸಾರಿಗಳ ಲಕ್ಷಣವನ್ನು ಇಲ್ಲಿ ತಿಳಿಸ್ತಾರೆ. ಮುಂದಿನ ಪದ್ಯದಲ್ಲಿ ತಮೋಯೋಗ್ಯರ ಲಕ್ಷಣವನ್ನು ತಿಳಿಸ್ತಾರೆ ಅಥವಾ ತಾಮಸರ ಲಕ್ಷಣ. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ತೋರುತ್ತಿಪ್ಪರು ಸುಜನರೋಪಾದಿಯಲ್ಲಿ ನರರೊಳಗೆ ಕ್ರೂರ ಕರ್ಮಾಸಕ್ತರಾಗಿ ಶರೀರ ಪೋಷಣೆಗೋಸುಗದಿ ಸಂಚಾರ ಮಾಡ್ಪರು ಅನ್ಯ ದೇವತೆ ನೀಚರಾಲಯದಿ. ಈ ತಾಮಸರಿಗೆ ತಾರತಮ್ಯ ಜ್ಞಾನ ಅನ್ನೋದು ಯಾವಾಗಲೂ ಇರೋದಿಲ್ಲ. ಸದಾ ಜ್ಞಾನಿಗಳನ್ನು ನಿಂದೆ ಮಾಡೋದೇ ಅವರ ಸ್ವಭಾವ. ಮನುಷ್ಯರ ಮಧ್ಯದಲ್ಲಿ ಸಜ್ಜನರಂತೆ ತಮ್ಮನ್ನು ತಾವು ಡಾಂಬಿಕರಂತೆ ತೋರಿಸ್ಕೋತಾರೆ. ಕ್ರೂರವಾಗಿರ್ತಕ್ಕಂಥ ಹಿಂಸೆ ಮೊದಲಾಗಿರ್ತಕ್ಕಂಥ ಕರ್ಮಗಳಲ್ಲೇ ಆಸಕ್ತರಾಗ್ತಾರೆ. ಶರೀರವನ್ನು ಪೋಷಣೆ ಮಾಡೋದಕ್ಕಾಗಿ ಇತರ ದೇವತೆಗಳಲ್ಲೂ ನೀಚ ಜನರಲ್ಲೂ ಓಡಾಡ್ತಾರೆ ಈ ತಾಮಸರು. ತಾರತಮ್ಯ ಜ್ಞಾನವನ್ನು ಸಂಪಾದನೆ ಮಾಡದೇ ಇರೋದು, ತಾರತಮ್ಯ ಜ್ಞಾನ ಯಾರು ಹೊಂದಿರ್ತಾರೋ ಅವರನ್ನು ನಿಂದನೆ ಮಾಡೋದು, ತಾನು ಜ್ಞಾನಿ ಸಜ್ಜನ ಅಂತ ಡಂಬಾಚಾರದಿಂದ ಜಗತ್ತಿನಲ್ಲಿ ತನ್ನನ್ನು ತಾನು ತೋರ್ಕೊಳ್ಳೋದು, ಭಗವಂತ ನಿಷೇಧ ಮಾಡಿರ್ತಕ್ಕಂಥ ಹಿಂಸಾದಿ ಕರ್ಮದಲ್ಲೇ ಸದಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು, ಉದರ ಪೋಷಣೆಗಾಗಿ ಅಂದರೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಇತರ ದೇವತೆಗಳಲ್ಲಿ ಭಕ್ತಿ ಇಲ್ಲದೆ ಅವರ ನಡುವೆ ಓಡಾಡೋದು, ನೀಚರ ಅಥವಾ ದುರ್ಜನರ ಸಂಘವನ್ನು ಮಾಡೋದು, ಇದೆಲ್ಲವೂ ಕೂಡ ತಾಮಸರ ಲಕ್ಷಣಗಳು ಅಂತ ತಿಳಿಸ್ತಾರೆ. ಈ ತಮೋಯೋಗ್ಯ ಜೀವರು ಮನುಷ್ಯರಲ್ಲಿ ಅಧಮ ವರ್ಗಕ್ಕೆ ಸೇರಿದವರು. ಪಂಚಭೇದ ಅನ್ನೋ ಜ್ಞಾನದಲ್ಲಿ ಸರ್ವತಾ ಅದನ್ನು ಒಪ್ಪೋದಿಲ್ಲ. ದೇವತಾ ವರ್ಗದಲ್ಲಿ, ಮನುಷ್ಯರಲ್ಲಿ, ದೈತ್ಯಗಣದಲ್ಲಿ ಪರಸ್ಪರ ತಾರತಮ್ಯ ಜ್ಞಾನ ಅನ್ನೋದನ್ನು ಒಪ್ಪೋದೇ ಇಲ್ಲ. ಸರ್ವ ಜೀವರಿಗೂ ಸರ್ವ ನಿಯಾಮಕನಾಗಿರ್ತಕ್ಕಂಥ ಪರಬ್ರಹ್ಮನಿಗೂ ಐಕ್ಯವನ್ನು ಹೊಂದುತ್ತಾರೆ, ಹೇಳ್ತಾರೆ. ಜೀವ ಜಡ ಈಶ ಇವರಿಗೆ ಅಭೇದವನ್ನು ಹೇಳ್ತಾರೆ. ಆದ್ದರಿಂದ ಸರ್ವತಾ ತಾರತಮ್ಯ ಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಭಗವದ್ ಭಕ್ತರಾಗಿರ್ತಕ್ಕಂಥ ಜ್ಞಾನಿಗಳನ್ನು ಸದಾ ದ್ವೇಷ ಮಾಡೋದೇ ಮತ್ತು ನಿಂದನೆಯನ್ನು ಮಾಡೋದೇ ಇವರ ಸ್ವಭಾವ. ಅದರಲ್ಲೇ ಅವರಿಗೆ ಅತ್ಯಂತ ಆಸಕ್ತಿ. ಭಗವಂತನಲ್ಲಿ ದ್ವೇಷ, ಭಗವದ್ ಭಕ್ತರಲ್ಲೂ ದ್ವೇಷ, ಮತ್ತು ಮಿಥ್ಯಾಜ್ಞಾನ. ಇವರಿಗೆ ಯಾವುದೂ ಕೂಡ ನಿಶ್ಚಯ ಜ್ಞಾನ ಅನ್ನೋದು ಯಾವ ವಿಚಾರದಲ್ಲೂ ಇಲ್ಲ. ವೇದಗಳಲ್ಲಿ ಅಭೇದವೇ ಹೇಳಿರೋದು ಅಂತ ಸಾಧನೆಯನ್ನು ಮಾಡ್ತಾ, ವೇದೋಕ್ತ ಕರ್ಮಗಳನ್ನು ಆಚರಣೆ ಮಾಡ್ತಾ, ನೋಡುವವರ ದೃಷ್ಟಿಗೆ ಸಜ್ಜನರಂತೆ, ಜ್ಞಾನಿಗಳಂತೆ ಅಥವಾ ಮಹಾನ್ ತಪಸ್ವಿಗಳಂತೆ ತೋರುತ್ತಿಬ್ಬರು ಸುಜನರೋಪಾದಿಯಲ್ಲಿ ನರರೊಳಗೆ. ಅಂತರಂಗದಲ್ಲಿ ದ್ವೇಷದ ಬುದ್ಧಿ, ಅಂತಃಕರಣ ಶುದ್ಧಿ ಅನ್ನೋದು ಯಾವತ್ತೂ ಇಲ್ಲ. ಯಾವಾಗಲೂ ಪುಣ್ಯಕರ್ಮಗಳಿಗೆ ಅಥವಾ ಸಾತ್ವಿಕ ಕರ್ಮಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕ್ರೂರ ಅಥವಾ ದುಷ್ಟಕರ್ಮಗಳಲ್ಲಿ ಅಥವಾ ನಿಷಿದ್ಧ ಕರ್ಮಗಳಲ್ಲೇ ಆಸಕ್ತಿಯನ್ನು ಹೊಂದಿರ್ತಾರೆ. ಕೇವಲ ಉದರಂಭರಣಕ್ಕಾಗಿ, ತಮ್ಮ ಅಭೀಷ್ಟಗಳ ಸಿದ್ಧಿಗಾಗಿ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡ್ತಾ ಭಗವದ್ವೇಷಿಗಳಾಗಿರ್ತಕ್ಕಂಥ ನೀಚರ ಮನೆಗಳಲ್ಲಿ ಅವರ ಆಶ್ರಯದಲ್ಲಿದ್ದು ಅಥವಾ ಅವರಿಗೆ ಆಶ್ರಯವನ್ನು ಕೊಟ್ಟು ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹರಿಸರ್ವೋತ್ತಮತ್ವ ಜ್ಞಾನ, ವಾಯುದೇವರು ಜೀವೋತ್ತಮತ್ವ ಅನ್ನೋ ಅನುಸಂಧಾನ, ಪಂಚಭೇದ, ತಾರತಮ್ಯ ಯಾವ ಜ್ಞಾನವೂ ಕೂಡ ಇಲ್ಲ. ಜಗತ್ತಿನ ಸತ್ಯತ್ವವನ್ನು ಸದಾಕಾಲ ನಿರಾಕರಣೆ ಮಾಡ್ತಾರೆ. ಸಕಲ ಜೀವರಿಗೂ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪರಬ್ರಹ್ಮನಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ ಅನ್ನೋದನ್ನು ವೇದ ವಾಕ್ಯಗಳಿಂದಲೇ ಅದನ್ನು ತೋರಿಸ್ಕೊಡ್ತಾ, ಲೋಕವಂಚಕರಾಗಿ ಮಿಥ್ಯಾವಾದಿಗಳಾಗಿ ಅಭೇದ ಚಿಂತನೆಯನ್ನು ಮಾಡ್ತಾ ಅಹಂ ಬ್ರಹ್ಮಾಸ್ಮಿ ಅಂತ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಮಾಡ್ತಕ್ಕಂಥದ್ದು ತಮೋಯೋಗ್ಯರ ಲಕ್ಷಣ ಅಂತ ಇಲ್ಲಿ ತಿಳಿಸ್ತಾರೆ.